ಕಾಲವಲ್ಲದ ಕಾಲದೋ ಮಳೆಯ ಸುರಿಸುತ್ತಿವೆ ಮೋಡಗಳ ಅಣಕಿಸುತ್ತ ನಿನ್ನ ಕಣ್ಣು ಕಾಲವಲ್ಲದ ಕಾಲದೋ ಮಳೆಯ ಸುರಿಸುತ್ತಿವೆ ಮೋಡಗಳ ಅಣಕಿಸುತ್ತ ನಿನ್ನ ಕಣ್ಣು ಮನೆಯೊಳಗೆ ಇದ್ದರೂ ಮಳೆಯಲ್ಲಿ ತೋಯುತ್ತಿಯೇ ಮನೆಯೊಳಗೆ ಇದ್ದರೂ ಮಳೆಯಲ್ಲಿ ತೋಯುತ್ತಿಯೇ ನಿಟ್ಟಿಸುತ್ತ ತೆರೆದಿರುವ ಬಾಗಿಲಮ್ಮ ನಿಟ್ಟಿಸುತ್ತ ತೆರೆದಿರುವ ಬಾಗಿಲಮ್ಮ ಮುಸುಕಿದ ಇರುಳು ಅಗಸದ ತಾರೆಗಳು ಕಾಣದಾಗಿವೆ ಮೇಲೆ ಬಾನಿನಲ್ಲಿ ಮೋಡ ಮುಸುಕಿದ ಇರುಳು ಅಗಸದ ತಾರೆಗಳು ಕಾಣದಾಗಿವೆ ಮೇಲೆ ಬಾನಿನಲ್ಲಿ ಮೋಡ ಮುಸುಕಿದ್ದರೂ ಮಳೆ ಸುರಿಯುತ್ತಿದ್ದರು ಮೋಡ ಮುಸುಕಿದ್ದ ಮಳೆ ಸುರಿಯುತ್ತಿದ್ದರು ಜೋಡಿ ನಕ್ಷತ್ರಗಳು ಕಣ್ಣಿನಲ್ಲಿ ಜೋಡಿ ನಕ್ಷತ್ರಗಳು ಕಣ್ಣಿನಲ್ಲಿ ಕಾಲವಲ್ಲದ ಕಾಲದೋ ಮಳೆಯ ಸುರಿಸುತ್ತಿವೆ ಮೋಡಗಳ ಅಣಕಿಸುತ್ತ ನಿನ್ನ ಕಣ್ಣು ತಣ್ಣಗೆ ಗಾಳಿ ನಡುಗುತ್ತಿವೆ ಮರಗಿಡ ಒಳಗೆ ಬಿಸಿ ಉಸಿರ ಹಬೆ ಹಾಯುತ್ತಿದೆ ಹೊರಗೆ ತಣ್ಣಗೆ ಗಾಳಿ ನಡುಗುತ್ತಿವೆ ಮರಗಿಡ ಒಳಗೆ ಬಿಸಿ ಉಸಿರ ಹಬೆ ಹಾಯುತ್ತಿದೆ ಕಂಬನಿಯ ತನಿ ಮಳೆಗೆ ನೆಂದ ಮಾತಿನ ಹಕ್ಕಿ ತುಟಿ ಅಂಚಿನಲ್ಲಿ ತೊಪ್ಪ ತೋಯುತ್ತಿದೆ ತುಟಿ ಅಂಚಿನಲ್ಲಿ ತೊಪ್ಪ ತೋಯುತ್ತಿದೆ ಕಾಲವಲ್ಲದ ಕಾಲದೋ ಮಳೆಯ ಸುರಿಸುತ್ತಿವೆ ಮೋಡಗಳ ಅಣಕಿಸುತ್ತ ನಿನ್ನ ಕಣ್ಣು ಕಂಬನಿಯಲ್ಲಿ ಕಣ್ಣ ಕಾಡಿಗೆ ಕರಗಿ ಸುರಿವ ಕಂಬನಿಯಲ್ಲಿ ಕಣ್ಣ ಕಾಡಿಗೆ ಕರಗಿ ಕೆನ್ನೆ ಸರಪಳಿಯನ್ನು ಬರೆಯುತ್ತಿದೆ ಮಾಮರದ ಮೇಲೊಂದು ಕೂ ಎಂಬ ಕೋಗಿಲೆ ಕೂಗು ಬಾಗಿಲವರೆಗೂ ಹಾಯುತ್ತಿದೆ ಬಾಗಿಲವರೆಗೂ ಹಾಯುತ್ತಿದೆ ಕಾಲವಲ್ಲದ ಕಾಲದೋ ಮಳೆಯ ಸುರಿಸುತ್ತಿವೆ ಮೋಡಗಳ ಅಣಕಿಸುತ್ತ ನಿನ್ನ ಕಣ್ಣು ಕಾ ಕಾಲವಲ್ಲದ ಕಾಲದೋ ಮಳೆಯ ಸುರಿಸುತ್ತಿವೆ. ಮೋಡಗಳ ಅಣಕಿಸುತ್ತ ನಿನ್ನ ಕಣ್ಣು ಜೋಕಾಲಿ ಆಡೋ